ಜಾಸ್ತಿ ಆಗಿದೆ. ಈಗ ನೀವು ಇದೇ 10 ವರ್ಷದ ಮುಂಚಿತವಾಗಿ ನೀವು ನಂಬರ್ಸ್ ಚೆಕ್ ಮಾಡಿದರೆ ಮತ್ತು ಈಗ ಸದ್ಯಕ್ಕೆ ಚೆಕ್ ಮಾಡಿದರೆ, ನಾವು ನಮ್ಮ ಎನ್ ಐ ಸಿಯಲ್ಲೂ ನೋಡ್ತೀವಿ, 1 ಕೆ ಜಿ ಬೇಬಿ, 1.5 ಕೆ ಜಿ ಬೇಬಿ, ನಮ್ಮ ಹತ್ರ ಇರುವಂತಹ ಮಕ್ಕಳು ಉಳಿದು ಬದುಕಿ ಚೆನ್ನಾಗಿ ಬದುಕಿ ಅಂದರೆ ಮುಂದಿನ ಬೆಳವಣಿಗೆಯೂ ಕೂಡ ಅವರಿಗೆ ಚೆನ್ನಾಗಿ ಆಗಿರುವಂತಹ ಉದಾಹರಣೆಗಳಿದ್ದಾವೆ. 1 ಕೆ ಜಿಗಿಂತ ಕಡಿಮೆ ಇದ್ದರೆ ಸ್ವಲ್ಪ ಕಷ್ಟ, ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ಎಸ್ಟಿಎಂ ಅವರಿಗೆ ಸಂವಾದ. ನಮಸ್ಕಾರ ಮೇಡಮ್ ಅವರು. ನಮಸ್ಕಾರ. ನಮಸ್ಕಾರ. ಈಗ 7ರಾಗ ಅದು ಹುಟ್ಟಿರ್ತಾರಲ್ಲ, ಅವ್ರ ಮುಂದೆ ಬದುಕಿ ಮುಂದೆ ಅವ್ರ ನಿರ್ದೋಷ ಕೇಳ್ತಾರಲ್ಲ, ಸರಿನೋ ತಪ್ಪು ರೀ? ನಿಮ್ಮ ಪ್ರಶ್ನೆ ಸರಿಯಾಗಿದೆ ರೀ. ಈಗ ಈ ಮಗುವಿನ ಮೆದುಳಿನ ಬೆಳವಣಿಗೆಯೂ ಕೂಡ ಅಷ್ಟಾಗಿರಲ್ಲ ಅವಧಿ ಪೂರ್ವವಾಗಿ ಹುಟ್ಟಿದ್ದಾಗ. ಆದ್ದರಿಂದ ಮುಂದೆ ಬೆಳವಣಿಗೆ ಆಗಿ ಕೆಲವೊಂದು ಮಕ್ಕಳಿಗೆ ಈ ರೀತಿಯಾಗಿ ತೊಂದರೆಯಾಗುವ ಸಾಧ್ಯತೆ ಇರುತ್ತೆ. ನಿಮಗೆ ನಾವು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ 20% ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ನರದ ದೋಷ ಅಥವಾ ನಾವು ಸೆರೆಬ್ರಲ್ ಪಾಲ್ಸಿ ಅಂತೀವಿ, ಆ ರೀತಿಯಾಗಿ ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂತೀವಿ, ಈ ರೀತಿಯಾಗಿ ಸಮಸ್ಯೆಗಳು ಕಂಡು ಬಂದಿರೋದು ನಿಜ. ಆದರೆ 80% ಮಕ್ಕಳಿಗೆ ಹೆಚ್ಚಿಗೆ ತೊಂದರೆ ಆಗಂಗಿಲ್ಲ. ಇದಕ್ಕೆ ಪರಿಹಾರ, ಈ ಮಕ್ಕಳನ್ನು ಸರಿಯಾಗಿ ಚೆಕಪ್ಪಿಗೆ ನಾವು ಒಂದು ನಿಗದಿಪಡಿಸಿದ ದಿನಾಂಕಕ್ಕೆ ನಾವು ಕರ್ಕೊಂಡು ಬರಬೇಕು, ಮತ್ತೆ ಮತ್ತೆ ತೋರಿಸ್ತಾ ಇರಬೇಕು. ಈಗ ನಿಮಗೆ ಉದಾಹರಣೆಗೆ ಹೇಳಬೇಕಂದ್ರೆ, ನಾವು ಈಗ 3 ಕೆ ಜಿ ಬೇಬಿ ಇರುತ್ತೆ ಮನೆಯಲ್ಲಿ, 3 ತಿಂಗಳಿಗೆ ಈ ಮಗುವಿನ ಒಂದು ಕತ್ತಿನಲ್ಲಿ ಶಕ್ತಿ ಬರಬೇಕು, ಕತ್ತು ಹಿಡಿಯುವಷ್ಟು ಶಕ್ತಿ ಬರಬೇಕು. 5 ತಿಂಗಳಿಗೆ ಈ ಪಾಪು ನೀವು ಮಲಗಿಸಿದ್ರೆ ಅದು ತಂತಾನೇ ಹೊರಳಿ ಇನ್ನೊಂದು ಕಡೆ ಅಂದರೆ ತಂದು ಶಿಫ್ಟ್ ಮಾಡಬೇಕು ತನ್ನ ಬಾಡಿ ಪೋಶ್ಚರ್, ಆ ರೀತಿಯಾಗಿ ಒಂದು ಶಕ್ತಿ ಬರಬೇಕು. ಅದೇ ಪ್ರೀಮೆಚುವರ್ ಬೇಬಿ ಈಗ 7 ತಿಂಗಳಲ್ಲಿ ಹುಟ್ಟಿದ್ರೆ ಈಗ 3 ತಿಂಗಳಿಗೆ ಆಗೋ ಬೆಳವಣಿಗೆ ಈ ಪಾಪು ಅಲ್ಲಿ 5ನೇ ತಿಂಗಳಿಗೆ ಆಗುತ್ತೆ. ಹೇಳಿ ಹೇಳಿ. ನೆಟ್ವರ್ಕ್ ಮುಂದೆ ಕೆಲವೊಂದು ಈ ಇಂಟರ್ನೆಟ್ ಮೇಲೆ ಪರಿಣಾಮ ಬೀರ್ತಕ್ಕಂತಾರಲ್ಲ ಗರ್ಭಿಣಿಯರಿಗೆ, ಅದು ಸರಿನೂ ತಪ್ಪು? ಇದು ಈಗ ಬಂದಿರುವಂತಹ ಸಮಸ್ಯೆ, ಇದ್ರ ಮೇಲೆ ನಾನು ನಿಮಗೆ ಹೇಳೋಕೆ ವೈಜ್ಞಾನಿಕವಾಗಿ ಉತ್ತರ ಇಲ್ಲ. ಆದರೆ ಇಂಟರ್ನೆಟ್ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಒಂದಲ್ಲ ಒಂದು ಅವಘಡ ಅಥವಾ ಅದರಿಂದ ಉಪಯೋಗನೂ ಇದೆ, ಆದರೆ ಅದರಿಂದ ದುಷ್ಪರಿಣಾಮಗಳು ಇದೆ. ಸೊ ಎರಡೂ ರೀತಿಯಲ್ಲೂ ನಾವು ಹೇಗೆ ಉಪಯೋಗ ಮಾಡ್ತೀವೋ ಆ ಥರ ಇದೇ ಕಾರಣ ಅಂತ ಖಚಿತವಾಗಿ ಹೇಳಕ್ಕೆ ಬರಲ್ಲ. ಅಲ್ಲ, ಕೆಲವೊಂದು ಏನಾಗ್ತದೆ ಟವರ್ದಿಂದ ಸ್ವಲ್ಪ ಆಸಕ್ತಿ ಟವರ್ ಮೇಲೆ ಇದ್ರೆ ಆಗಿರ್ತದೆ, ಡಾಕ್ಟರ್ ಕೆಲವು ಸಲಹೆ ಕೊಡ್ತಾರಲ್ಲ, ಅದು ಸಮಸ್ಯೆ ಇಲ್ಲ. ಖಚಿತವಾಗಿ ಉತ್ತರ ಇಲ್ಲ, ಇನ್ನು ಇದಕ್ಕೆ ಸಮಯ ಬೇಕು, ಈ ರೀತಿಯಾಗಿ ನಾವು ರಿಸರ್ಚ್ ಮಾಡಬೇಕು ಪ್ರಾಬಬ್ಲಿ. ಥ್ಯಾಂಕ್ ಯು. ಎಸ್ಟಿಎಂ ಅವರಿಗೆ ಸಂವಾದ. ನಮಸ್ಕಾರ ಸರ್. ಅರುಣ್ ನಾಯಕ್ ಸರ್ ಇವು ಡಾಕ್ಟರ್ ಇವು ಸಿರೋಳದಿಂದ ಉದಯಟಿ ಅಲ್ಲದ ಸರ್ ಮಾಡುವ ನಮಸ್ಕಾರ. ನಮಸ್ಕಾರ ಮೆಣಸ್ಗೆ ಅವರ, ನಿಮ್ ಪ್ರಶ್ನೆ ಸರ್? ಈಗ ರಕ್ತ ಸಂಬಂಧಿಯಲ್ಲೇ ಮದುವೆ ಆದರೆ ಅವಧಿಗೆ ಪೂರ್ಣ ಮಕ್ಕಳು ಜನಿಸ್ತಾವ ಅಂತೇಳಿ ಡಾಕ್ಟರ್ ಹೇಳ್ತಾರ, ಇದ್ರ ಬಗ್ಗೆ ಏನ ಹೇಳ್ತಾರೆ ನಿಮ್ಮ ಅನಿಸಿಕೆಯನ್ನ? ರಕ್ತ ಸಂಬಂಧದಲ್ಲಿ ಮದುವೆ ಆದ್ರೆ ಅವಧಿ ಪೂರ್ವ ಮಕ್ಕಳಿಗೆ ಡೈರೆಕ್ಟ್ ಆಗಿ ಹುಟ್ಟದೆ ಅಂತ ಹೇಳ್ತಾರ್ರಿ ಮೇಡಮ್, ಅದಕ್ಕೆ ನಿಮ್ಮ ಎಷ್ಟರ ಮಟ್ಟಿಗೆ ಇದು ಕರೆಯುವ ಸುಳ್ಳು ಅಂತ ನಾನು ನಿಮ್ಮನ್ನ ಕೇಳಾತೀನಿ ಮೇಡಮ್. ರಕ್ತ ಸಂಬಂಧದಲ್ಲಿ ಮದುವೆ ಆದ್ರೆ ನಾವು ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಈ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ರೀತಿ ಸಮಸ್ಯೆ ಇದ್ದಾಗ ಅವಧಿ ಪೂರ್ವ ಮಕ್ಕಳು ಹುಟ್ಟುವುದು ಸಾಮಾನ್ಯವಾಗಿ ಒಂದು ನಾವು ನೋಡಿರುವಂತಹ ಸಂಗತಿ. ಅದು ಇನ್ಡೈರೆಕ್ಟ್ ಕಾಸ್ ಇಲ್ಲ ಅಂತ ಮೇಡಮ್? ಡೈರೆಕ್ಟ್ ಆಗಿ ರಿಲೇಷನ್ ಇಲ್ಲ ರೀ, ಇನ್ಡೈರೆಕ್ಟ್ ಆಗಿ ರಿಲೇಷನ್ ಇದೆ. ಮತ್ತೆ ಯಾಕಂದ್ರೆ ನಾವು ಹೋದ ಎಲ್ಲೇ ಕಡೆ ತೋರ್ಸಕ್ ಹೋದ ಕೂಡ ಇದನ್ನ ಹೇಳಾಗತ್ತಾರ ಮೇಡಮ್, ಅದಕ್ಕೆ ನಾನು ಕೇಳ್ಬೇಕಂತ. ಬೇರೆ ರಕ್ತ ದೋಷ ಅಥವಾ ಜೆನೆಟಿಕ್ ದೋಷಗಳು ಇರೋದು ಸಾಮಾನ್ಯ ರಕ್ತ ಸಂಬಂಧದಲ್ಲಿ ಮದುವೆ ಆದ್ರೆ, ಡೈರೆಕ್ಟ್ ಆಗಿ ಪ್ರೀ ಮೆಚುರಿಟಿ ಇರಲ್ಲ. ಡಾಕ್ಟರ್, ನಿಮ್ಮ ಅನುಭವದ ಪ್ರಕಾರ ಸಾಮಾನ್ಯತರವಾಗಿ ಈ ಪ್ರೀಮೆಚೂರ್ಡ್ ಬೇಬೀಸ್ ಪೇರೆಂಟ್ಸ್ ನಿಮಗೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೀರಿ? ಈಗ ಪ್ರೀಮೆಚುವರ್ ಬರ್ತ್ ಅಂದರೆ ಯಾವುದೇ ತಾಯಿಗೂ ಕೂಡ ಅದು ಒಂದು ಸರ್ಪ್ರೈಸ್, ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಈ ಒಂದು ಡೇಟ್ ಕೊಟ್ಟಿರ್ತಾರೆ ಡೆಲಿವರಿಗೆ, ಆ ಡೇಟಿಗೆ ಕಾಯ್ತಾ ಇರ್ತಾರೆ ಅವರು. ಸೊ ಸರ್ಪ್ರೈಸ್ ಆಗಿರೋದು, ಫಸ್ಟ್ ಆಫ್ ಆಲ್ ಅವ್ರಿಗೆ ನಾವು ಸೈಕೊಲಾಜಿಕಲ್ ಕೌನ್ಸಿಲಿಂಗ್ ಮಾಡ್ತೀವಿ, ಇದು ಆಗಿರೋದು ನಿನ್ನ ತಪ್ಪಲ್ಲ, ಇದು ನಿನ್ನ ಕೈಯಲ್ಲಿದ್ದರೆ ನೀನು ಕಂಟ್ರೋಲ್ ಮಾಡ್ಬೋದಿತ್ತು, ಬಟ್ ಇದು ನಿಮಗೆ ಕೈ ಮೀರಿ ಹೋಗಿರುವಂಥ ಒಂದು ಪ್ರಶ್ನೆ. ಆದ್ದರಿಂದ ಇದು ಪ್ರೀಮೆಚುವರ್ ಜನನ ಆಗಿದ್ರೂ ಕೂಡ ನೀವು ಈ ಮಗುವನ್ನು ಪೂರಕವಾಗಿ ಸಾಕಬಹುದು, ಚೆನ್ನಾಗಿ ಬೆಳೆಸಬಹುದು ಅಂತ ಮೊದಲು ಅವರಿಗೆ ನಾವು ಸೈಕೊಲಾಜಿಕಲ್ ಕೌನ್ಸಿಲಿಂಗ್ ಮಾಡ್ತೀವಿ. ಇನ್ನು ಅವರು ನೆಕ್ಸ್ಟ್ ಕ್ವೆಶನ್ ಕೇಳೋದು, ಈ ಪಾಪು ಬದುಕತ್ತಾ, ಆದರೆ ಅದು ಆ ಪಾಪು ತೂಕ ಎಷ್ಟು, ಅದು ಎಷ್ಟು ಬೇಗ ಜನಿಸಿದೆ, ಅದಕ್ಕಿರುವಂಥ ಬೇರೆ ಸಮಸ್ಯೆಗಳೇನು, ಅದನ್ನೆಲ್ಲ ನಾವು ಅವ್ರಿಗೆ ತಿಳಿಸಿ ಹೇಳಿ ಅವರಿಗೊಂದು ಪ್ರಾಬಬಿಲಿಟಿ ಸ್ಕೋರಿಂಗ್ ಅಂತ ಕೊಡ್ತೀವಿ. ಅಂದರೆ ಈ ಮಗು ಇಷ್ಟು ಸಾಧ್ಯತೆ ಇದೆ, ಅಥವಾ ನಮ್ಮ ICUನಲ್ಲೇ ಇರುವಂತಹ ಬೇರೆ ಮಕ್ಕಳ ಉದಾಹರಣೆಯನ್ನು ಕೊಡ್ತೀವಿ. ಆಮೇಲೆ ನಮ್ಮದೇ ಆದಂತಹ ಒಂದು ಡೇಟಾ ಸೆಟ್ ಇದೆ, ಅಂದರೆ ಈ ಈ ಇಷ್ಟಿಷ್ಟು ತಿಂಗಳಲ್ಲಿ ಹುಟ್ಟಿರೋ ಮಕ್ಕಳಿಗೆ ಇಷ್ಟಿಷ್ಟು ಪ್ರತಿಶತ ಮಕ್ಕಳು ಬದುಕಿದೆ, ಈ ರೀತಿಯಾಗಿ ಚೆನ್ನಾಗಿ ಆಗಿ ಹೋಗಿದೆ, ಚೆನ್ನಾಗಿ ಬೆಳವಣಿಗೆ ಆಗಿದೆ, ಅದನ್ನು ತೋರಿಸ್ತೀವಿ. ಅವರು ಕೇಳುವಂಥ ಪ್ರಶ್ನೆ ಇದೇ ಇರುತ್ತೆ, ಅವರು ದಿನ ಆ ಪಾಪು ಚೆನ್ನಾಗಿ ಮುಂದೆ ನಾವು ಚಿಕಿತ್ಸೆ ಮಾಡ್ತಾ ಹೋದಂಗೆಲ್ಲ ಅವರು ಮುಂದೆ ಪ್ರಶ್ನೆ ಕೇಳೋದು, ಈ ಮಗು ಹಾಲು ಕುಡಿಯತ್ತಾ, ಈ ಮಗು ನಡೆದಾಡುತ್ತಾ, ಈ ಮಗು ಬೇರೆ ಮಕ್ಕಳ ಥರ ಬೆಳೆಯುತ್ತಾ, ಈ ರೀತಿಯಾಗಿ ಕೇಳ್ತಾರೆ. ಬಟ್ ಈ ಥರ ಅವಧಿಪೂರ್ವ ಮಕ್ಕಳಿಗೆ 2 ವರ್ಷ ಬೇಕು ಉಳಿದ ಮಕ್ಕಳ ಜೊತೆ, ಅಂದರೆ ಟರ್ಮ್ ಬೇಬಿ ಅಂತ ಏನಂತೀವಿ, 37 ವಾರ ಆದಮೇಲೆ ಹುಟ್ಟಿರುವಂತಹ ಮಕ್ಕಳ ಥರ ಈ ಮಗು ಬೆಳವಣಿಗೆ ಆಗಬೇಕಾದ್ರೆ ಅವರು 2 ವರ್ಷ ಸ್ವಲ್ಪ ಸಮಯ ತಗೋಬಹುದು. ಆದರೆ ನಾವು ಕೊಡೋ ಚಿಕಿತ್ಸೆ ಫಲಕಾರಿ ಆದರೆ, ಆಮೇಲೆ ಅವರು ಸರಿಯಾಗಿ ಫಾಲೋಅಪ್ಪಿಗೆ ಬಂದು ಎಲ್ಲ ರೀತಿಯಾಗೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಮಕ್ಕಳು 2 ವರ್ಷಕ್ಕೆ ಬೇರೆ ಮಕ್ಕಳ ಥರ ಸಾಮಾನ್ಯರಾಗಿ ಬೆಳೆಯಬಹುದು. ಈಗೊಂದು ಕರೆ ತಗೊಳ್ಳೋಣ ಡಾಕ್ಟರ್. ಎಷ್ಟೇ ಆರೋಗ್ಯ ಸಂವಾದ. ನಮಸ್ಕಾರ ಸರ್, ನಾಯಕ ಸರ್, ನಾವು ಗದಗಿನಿಂದ ಶಂಕರ್ ನೋಲ್ಲೂರ್ ಮಾತಾಡ್ತಿರೋ ಸರ್. ಕೇಳ್ರಿ ಶಂಕರ್, ನಿಮ್ಮ ಪ್ರಶ್ನೆ ಏನು? ಮೇಡಮ್ ಅವರು ನಮಸ್ಕಾರ. ಮೇಡಮ್ ಅವರೇ ನಮಸ್ಕಾರ, ಹೇಳ್ರಿ. ಮೇಡಮ್ ಅವರ, 1 ವರ್ಷ ಮತ್ತು 2 ವರ್ಷ ಆಗುವವರೆಗೂ ಕೆಲವೊಂದು ತಾಯಂದ್ರು ಮಕ್ಕಳಿಗೆ ನಿಪ್ಪಲಿಂದ ಅಡ್ಜಸ್ಟ್ ಮಾಡ್ತಾರಲ್ರಿ ಮೇಡಮ್, ಅವ್ರಿಗೆ ಏನಂತ ಹೇಳ್ತಾರೆ ನೀವು? ನಿಪ್ಪಲಿಂದ, ಸಾರಿ, ನಿಮ್ಮ ಪ್ರಶ್ನೆ ಇನ್ನೊಮ್ಮೆ ಕೇಳ್ತೀರಾ? ಇನ್ನೊಂದ್ಸರಿ ಕೇಳಿ ಶಂಕರ್. ಹಲೋ. ಹಾಂ, ನಿಮ್ಮ ಪ್ರಶ್ನೆ ಇನ್ನೊಂದ್ಸರಿ ಕೇಳಿ ಸ್ಪಷ್ಟವಾಗಿ. ಈಗ ಮಗುರಿ 1 ವರ್ಷ ಮತ್ತು 2 ವರ್ಷ ಆಗುವವರೆಗೂ ಅವ್ರಿಗೆ ನಿಪ್ಪಲಿಂದ ಋಣ ಮಾಡ್ತಿರ್ತಾರೆ ತಾಯಂದ್ರು, ಕೆಲವೊಂದು ತಾಯಂದ್ರು ನಾವು ನೋಡಿರ್ತೀವಲ್ರಿ, ಅದಕ್ಕೆ ಅವ್ರಿಗೆ ಏನಾದ್ರು ತಿಳಿಸ್ತೀರಾ ತಾಯಂದ್ರಿಗೆ? ಈ ಬಾಟಲ್ ಫೀಡಿಂಗ್ ಅಥವಾ ನಿಪ್ಪಲ್ ಫೀಡಿಂಗ್ ಅಂತ ಏನು ಹೇಳ್ತೀವಿ, ಇದರಿಂದ ನಾವು ಬಹಳ ದುಷ್ಪರಿಣಾಮಗಳನ್ನು ನೋಡಿದ್ದೀವಿ. ಇದರಲ್ಲಿ ಮಗುವಿಗೆ ರಕ್ತದಲ್ಲಿ ನಂಜಾಗುವಂಥ ಸಾಧ್ಯತೆ ಇರುತ್ತೆ, ಆಮೇಲೆ ಬೆಳವಣಿಗೆ ಸರಿಯಾಗಿ ಆಗಲ್ಲ ಈ ರೀತಿ ಮಕ್ಕಳಿಗೆ. ಆದರೆ ಇಂಥ ತಾಯಂದಿರಿಗೆ ನಾವು ಸಹಾಯ ಮಾಡ್ತೀವಿ. ನಮ್ಮ ಹತ್ರ ಬಂದರೆ ಇದು ಯಾವ ಅವರಿಗೆ ನಿಪ್ಪಲ್ ಹೋಗೋಕ್ಕೆ ಅಥವಾ ಬಾಟಲ್ ಫೀಡಿಂಗ್ ಮಾಡೋಕ್ಕೆ ಏನು ಕಾರಣ ಇರ್ಬೋದು, ಯಾವ ಕಾರಣಕ್ಕಾಗಿ ತಾಯಿ ಅಂತ, ಯಾವ ತಾಯಿನೂ ಕೂಡ ತನ್ನ ಎದೆಹಾಲನ್ನೇ ಕೊಡೋಕೆ ಬಯಸ್ತಾಳೆ ಮಗುಗೆ, ಆದರೆ ಏನೋ ಒಂದು ಅನಿವಾರ್ಯ ಕಾರಣದಿಂದ ಅವರು ಆ ಬಾಟಲ್ ಅಥವಾ ನಿಪ್ಪಲ್ ಫೀಡಿಂಗ್ ಮಾಡಿರಬಹುದು. ಅವರು ನಮ್ಮ ಹತ್ರ ಬಂದರೆ ಅದಕ್ಕೆ ಪರಿಹಾರಗಳಿದೆ, ಅವರಿಗೆ ನಾವು ಸರಿಯಾಗಿ ಟೆಕ್ನಿಕ್ ತೋರಿಸ್ಕೊಡ್ತೀವಿ, ಅವರು ಬ್ರೆಸ್ಟ್ ಫೀಡಿಂಗ್ ಮಾಡಬಹುದು. ಸೊ ಇಂಥವರಿಗೆ ನಾವು SDM ಆಪ್ತ ಸಮಾಲೋಚನೆ ಕೇಂದ್ರಕ್ಕೆ ಬರೋಕ್ಕೆ ಒಂದು ಸಲಹೆ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ಡಿಎಂ ಆರೋಗ್ಯ ಸಂವಾದ. ಸರ್, ಡಾಕ್ಟರ್ ಜೊತೆ ಮಾತಾಡ್ತೀನಿ. ಹಾ, ಇದ್ದಾರೆ ಡಾಕ್ಟರ್, ಕೇಳಿ ನಿಮ್ಮ ಪ್ರಶ್ನೆ ಏನು? ಹಲೋ ಮೇಡಮ್. ಹಲೋ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ಇವಾಗ ಎಲ್ಲರೂ ಮೊದಲೇನೇ ದವಾಖಾನೆಗೆ ತೋರಿಸ್ತಾರೆ ಸರ್ ಮೇಡಮ್, ಹೊಟ್ಟೆ ನಿಂತು ಕೂಡಲೇ ಅನ್ನರಿ. ಮತ್ತೆ ಮೆಡಿಸಿನ್ ತಗೋದಿಲ್ಲ ಅಂತ ಏನಿಲ್ಲ. ಮತ್ತೆ ಆದ್ರೂ ಕೂಡ ನಿಮ್ಮಲ್ಲಿ ಶಿಶು ಮತ್ತು ಬಾಣಂತಿ ಬಹಳ ಮರಣ ಯಾಕಾಗತ್ತವ? ಹಲೋ. ಹಲೋ. ಓಕೆ. ನಮ್ಮ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಶಿಶು ಮತ್ತು ಬಾಣಂತಿಯ ಮರಣ ಮೊದಲಿಗಿಂತ ಬಹಳ ಕಡಿಮೆ ಇದೆ. ಕಡಿಮೆ ಅಂತ ಇಲ್ಲ ಮೇಡಮ್, ಇವಾಗ ಜಾಸ್ತಿ ಪೇಪರ್ ಎಲ್ಲ ಬರ್ತದೆ ಮೇಡಮ್. ಮೊದಲ್ರಿ 12 ವಾರ ಮಕ್ಕ ಹಡಿತಿದ್ರು, ಎಲ್ಲರೂ ಮಕ್ಕಳು ದೊಡ್ಡ ಆಗಿ ಎಲ್ಲೋ ಹೆಂಗೋ ಬೆಳೀತಿದ್ದು, ಅಥವಾ ಶಿಶು ಮರಣ ಬಹಳ ಇರಕ್ಕಿಲ್ಲ. ಮತ್ತೆ ಇವಾಗ ಯಾಕೆ ಮೇಡಮ್ ಹೆಚ್ಚದವ? ಈಗ ನೀವು ನೋಡಿರುವಂತಹ ಉದಾಹರಣೆಗಳು ಆ ಥರ ಇರಬಹುದು, ಆದರೆ ನಾವು ಪ್ರತಿದಿನ ನೋಡೋ ಪ್ರಕಾರ ನಾನು ನಿಮಗೆ ಸ್ಟಾಟಿಸ್ಟಿಕ್ಸ್ ತೋರಿಸ್ತೀನಿ, ಬೇಕಾದ್ರೆ ತಾವು ಬಂದು ನಮ್ಮನ್ನು ಭೇಟಿ ಆಗ್ಬೋದು. ಇಲ್ಲ ಮೇಡಮ್, ನಮ್ಮ ಕಾಲಕ್ಕೂ ಎಲ್ಲ ಮಕ್ಕಳು ಹಡಿದಿದ್ದು ಎಲ್ಲ ದೊಡ್ಡ ಅದು ಎಲ್ಲ ಅದು ರೀ. ಆದರೆ ಈಗ ನಾನು ನೋಡ್ತಾ ಇದ್ದೀನಿಲ್ಲ ಮೇಡಮ್, ಯಾಕೋ ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತ ನನಗೆ ಅನಿಸ್ತೈತಿ. ಓಕೆ, ಇದು ವೈಯಕ್ತಿಕವಾದಂತಹ ಒಂದು ಪ್ರಶ್ನೆ ಇರ್ಬೋದು, ತಮ್ಮ ಅನುಭವದ ಒಂದು ಪ್ರಶ್ನೆ ಇರ್ಬೋದು, ಒಪ್ಕೋತೀನಿ. ಯಾರ ಮೇಲೇನು ನನಗೆ ಸಿಕ್ಕಿಲ್ಲ, ಆದ್ರೆ ಏನಿದೆ ಮೇಡಮ್, ಬಹಳ ಒಂದು ಕಾಳಜಿಯಿಂದ ನೀವು ಒಂದು ಸೋಷಿಯಲ್ ವರ್ಕರ್, ನೀವು ಸಮಾಜ ಸೇವಕರು, ನಿಮ್ಮನ್ನ ನಂಬಿ ಎಲ್ಲರೂ ಎಲ್ಲ ಪೇಷಂಟ್ಗೂ ಬರ್ತಾವ, ಅವಾಗ ನೀವು ಬಹಳ ಕಾಳಜಿ ಪೂರ್ವಕ ಮಾಡಬೇಕಾಗ್ತೈತಿ ಮೇಡಮ್. ನಿಮ್ಮ ಸಲಹೆಯನ್ನ ನಾವು ಪಾಲಿಸ್ತೀವಿ. ಯಾವ ವೈದ್ಯರು ಕೂಡ ಮಗುವಿಗೆ ತೊಂದರೆ ಮಾಡ್ಬೇಕಂತ ಮಾಡಲ್ಲ, ನಮ್ಮ ಏನು ಶಕ್ತಿ ಇರುತ್ತೆ ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡೇ ಮಾಡ್ತೀವಿ. ಆಮೇಲೆ ನಿಮಗೆ ಆ ರೀತಿಯ ನಿಮಗೆ ಡೌಟ್ಸ್ ಇದ್ರೂ ಕೂಡ ತಾವು ಬರಬಹುದು, ಮಾತಾಡಬಹುದು, ಅಥವಾ ನಿಮಗೆ ಯಾವ ರೀತಿಯಾಗಿ ತೊಂದರೆ ಆಗಿದೆ ಅಥವಾ ಏನೋ ಸಮಸ್ಯೆ ಆಗಿರಬಹುದು, ಬಟ್ ವೈಜ್ಞಾನಿಕವಾಗಿ ನಮ್ಮ ಹತ್ರ ಇರೋ ಡೇಟಾ ತೋರಿಸಿ ನಾನು ಮಾತಾಡ್ತಿದ್ದೀನಿ. ಇದು ನಂದೊಬ್ಬಳದೇ ಅನುಭವ ಅಲ್ಲ, ಜಗತ್ತಿನಾದ್ಯಂತ ಇರುವಂತಹ ಸ್ಟಾಟಿಸ್ಟಿಕ್ಸ್ ಹಿಡಿದು ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಎಲ್ಲರೂ ಟ್ರೀಟ್ಮೆಂಟ್ ತಗೋತಾರೆ, ಮೊದಲು ಏನೋ ಜನ ಟ್ರೀಟ್ಮೆಂಟ್ ತಗೋತಿರ್ಕೆ ಹೆಚ್ಚಾಗಿ, ಹೆಂಗೋ ಎಲ್ಲೋ ಡಿಲೇವರಿ ಆಗ್ತಿತ್ತು, ಹೆಂಗು ಮಕ್ಕಳು ದೊಡ್ಡ ಹೊತ್ತಿದ್ದು ಈಗ ಮದ್ವೆಯಿಂದೆಲ್ಲ ಟ್ರೀಟ್ಮೆಂಟ್ ಚಾಲೂ ಆಗ್ಬಿಡ್ತೈತಿ ಮೇಡಮ್, ಹೊಟ್ಟೆ ನಿಂದ್ರಿಗುಡ್ದೆ. ಮತ್ತೆ ಯಾಕೆ ಹೆಂಗ್ ಪ್ರಾಬ್ಲಮ್ ಆಗ್ತೈತಿ ಏನು ಅಂತ ನಾನು ಸ್ವಲ್ಪ ಸಮಾಜ ಸೇರ್ತಿ, ಸಮಾಜದ ಬಗ್ಗೆ ಕಾಳಜಿ ಮಾಡ್ತೇನೆ ಮೇಡಮ್ ನಾನು. ಇಲ್ಲ, ನಿಮ್ಮ ಪ್ರಶ್ನೆ ಔಚಿತ್ಯಪೂರ್ಣವಾಗಿದೆ, ಆದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಲಿಕ್ಕೆ ಸಾಧ್ಯತೆ ಇರ್ತದೆ. ಒಂದೊಂದ್ಸರಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಮ್ಮ ಚೇಂಜ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಕೂಡ ಕಾರಣ ಆಗ್ತದೆ. ನೀವು ಹಿಂದಿನ ಕಾಲದಲ್ಲಿ ಹೇಳಿದ್ರಿ, ಆವಾಗ ಮಗುವಿನ ತೂಕ ಏನೇ ಇರ್ತಿತ್ತು ಭಾಳ ಕಡಿಮೆ ಇರ್ತಿತ್ತು ಹಿಂದಿನ ಕಾಲದಲ್ಲಿ ನಾವು ಕಂಪೇರ್ ಮಾಡಿ ನೋಡಿದರೆ. ಆದರೆ ಈಗ ನಾರ್ಮಲಾಗಿ ಎಲ್ಲ ಲೈಫ್ ಸ್ಟೈಲಿಂದ ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನಿಂದ ಕೂಡ ಮಗುವಿನ ತೂಕ ಏನಿರುತ್ತೆ ಈಗ ನಾರ್ಮಲಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಎಲ್ಲ ಕಾರಣಗಳು, ಸಾಕಷ್ಟು ಕಾರಣಗಳು ಇರಲಿಕ್ಕೆ ಸಾಧ್ಯತೆ ಇರ್ತದೆ. ಆದರೆ ನೀವು ಕೇಳೋದು ಕೂಡ ಸಮಾಜದಲ್ಲಿ ಕಾರಣ ಇರಬಾರ್ದು. ಎಲ್ಲರೂ ಕೂಡ ಟ್ರೀಟ್ಮೆಂಟ್ಗೆ ಅವಲಂಬಿತಾಗಿದ್ದಾರೆ ಸರ್. ಅದಕ್ಕೆ ನೀವು ಟ್ರೀಟ್ಮೆಂಟ್ ಕೊಟ್ಟು ಸಹಿತ ಇಷ್ಟು ಬಾಣಂತಿ ಮತ್ತು ಶಿಶು ಮರಣ ಆಗ್ತಾವಲ್ಲ, ಅದಕ್ಕೆ ನನ್ಗೆ ಸ್ವಲ್ಪ ಕಾಳಜಿ ಇರ್ತೀನಿ ಮೇಡಮ್. ಖಂಡಿತ ಖಂಡಿತ, ನಿಮ್ಮ ಕಾಳಜಿ ನಮಗೆ ಅರ್ಥ ಆಗ್ತದೆ. ಒಳ್ಳೆ ಕಾಳಜಿಯಿಂದ ಕೆಲಸ ಮಾಡಿ ಅನ್ನೋದೊಂದೇ ನನ್ನ ಭಾವನೆ. ಸಂತೋಷ ಸಂತೋಷ ಸಂತೋಷ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹೌದು ಮಂಜುನಾಥ್, ಕೇಳಿ ನಿಮ್ಮ ಪ್ರಶ್ನೆ ಏನು? ಹೌದು, ನೀವು ವಿಷಯ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ಕೊಂಡಿದ್ದೆ ನಾನು. ಇವತ್ತಿನ ವಿಷಯ ನಾನೇ ಹೇಳ್ತೀನಿ ನಿಮಗೆ. ಅವಧಿ ಪೂರ್ವ ಮಕ್ಕಳ ಆರೈಕೆ ಬಗ್ಗೆ ಇವತ್ತು ಕಾರ್ಯಕ್ರಮ ಇದೆ, ನಿಮ್ಮ ಪ್ರಶ್ನೆ ಏನು? ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಡಾಕ್ಟರ್ ಕಡೆ ಕೊಡ್ರಿ ಒಂದ್ ಎರಡು ಮಾತು ಮಾತಾಡ್ಲಿಕ್ಕೆ. ಹಾ ಮಾತಾಡ್ತಾರೆ, ಕೇಳ್ರಿ ಅವ್ರು, ಕೇಳ್ರಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನ್ ಬೇಕು ಅದನ್ನು ಕೇಳಿ. ಯಾವ ಟೈಪ್ ಮಾಡಬೇಕು ಹೆಂಗೆ ಏನು ಅನ್ನೋದು. ಈಗ ಮಂಜುನಾಥ್ ಅವರ ಪ್ರಶ್ನೆ ಹುಬ್ಬಳ್ಳಿಯಿಂದ, ಅವಧಿ ಪೂರ್ವ ಜನಿಸಿದ ಮಕ್ಕಳ ಆರೈಕೆ ಏನು ಅಂತೇಳಿ ಕೇಳ್ತಾರೆ ಅವರು. ಯಾವುದೇ ಮಗು ಆಗಲಿ, ಅವಧಿ ಪೂರ್ವ ಮಗು ಆಗಿರಲಿ ಅಥವಾ ಈಗ ಒಂದು ಟರ್ಮ್ ಬೇಬಿ ಆಗಿರಲಿ, ಎಲ್ಲ ಮಕ್ಕಳಿಗೂ ಕೂಡ ಮೂರು ಅತ್ಯಂತ ಮುಖ್ಯವಾದಂಥ ಅಂಶಗಳಂದರೆ ಈ ಮಗುವಿನ ನ್ಯೂಟ್ರಿಷನ್, ಅಂದರೆ ನಾವು ಅವರಿಗೆ ಏನು ಆಹಾರ ಕೊಡ್ತೀವಿ ಅದು ಮುಖ್ಯವಾಗಿರುತ್ತೆ. ಈ ಎಲ್ಲ ಮಕ್ಕಳಿಗೂ 6 ತಿಂಗಳವರೆಗೂ ಎದೆಹಾಲಿನ ಅವಶ್ಯಕತೆ ಇರುತ್ತೆ. ತಾಯಿ ಎದೆಹಾಲನ್ನೇ ಕೊಡಬೇಕು, ಅದೇ ಪೂರಕ ಆಹಾರ. 6 ತಿಂಗಳಾದ ಮೇಲೆ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಮೊದಲನೇ ಅಂಶ, ಊಟ ಅಥವಾ ಆಹಾರ. ಎರಡನೇ ಅಂಶ ಇಮ್ಯುನೈಜೇಷನ್ ಅಥವಾ ನಾವು ಕೊಡುವಂತಹ ಪೋಲಿಯೋ ಲಸಿಕೆಗಳಾಗಲಿ, ಅದು ಬೇರೆ ಈಗ ಎಷ್ಟೊಂದು ಲಸಿಕೆಗಳು ಬಂದಿವೆ, ಅದನ್ನು ನಾವು ಸಮಯೋಚಿತವಾಗಿ ಕೊಡಿಸೋದ್ರಿಂದ ಅವರಿಗೆ ಎಷ್ಟೊಂದು ಇನ್ಫೆಕ್ಷನ್ಸನ್ನು ನಾವು ತಡೆಗಟ್ಟಬಹುದು. ಇನ್ನು ಮೂರನೇದು ಡೆವಲಪ್ಮೆಂಟ್, ಅಂದರೆ ಅವರ ಬುದ್ಧಿಶಕ್ತಿ, ತಿಳುವಳಿಕೆ, ಬೆಳವಣಿಗೆ, ಇದನ್ನೆಲ್ಲ ನಾವು ನಮ್ಮ ಒಂದು ತಪಾಸಣೆಯ ಮೂಲಕ ಈ ಮಕ್ಕಳಿಗೆ ನಾವು ಕೊಡ್ತಾ ಇರ್ತೀವಿ. ಅದು ಅವಧಿ ಪೂರ್ವ ಮಗು ಇದ್ದರೂ ಕೂಡ ಈ ಮೂರು ಅಂಶಗಳನ್ನು ನಾವು ಆರೈಕೆಯಲ್ಲಿ ಅತ್ಯಂತ ಮುಖ್ಯವಾಗಿ ನೋಡ್ತೀವಿ. ಎಸ್ಡಿಎಂಗೆ ಸಂವಾದ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡುದು? ಸರ್ ಹರಿಹರದಿಂದ ಒಳ್ಳೆ ಲಕ್ಷ್ಮೀ ಚಂದ್ರಶೇಖರ್ ಅಂತ. ಕೇಳಿ ಚಂದ್ರಶೇಖರ್, ನಿಮ್ಮ ಪ್ರಶ್ನೆ. ಸರ್ ಈಗ ಅವ್ರು ಮುಂಜಾನ ಕಾಲ್ ಮಾಡಿದ್ರಲ್ಲ, ಕಾರ್ಯಕ್ರಮ ಮೊದಲ ನಿರೂಪಣೆ ವಿವರಣೆ ಅಂತ ಇರುತ್ತೆ, ಪ್ರತಿ ವಾರನು ಅದೇ ತರ ಎರಡೆರಡು ಮೂರು ಸಲ ಕಾಲ್ ಮಾಡಿ ಬೇರೆಯವರಿಗೂ ತೊಂದರೆ ಮಾಡ್ತಾರ. ಅವ್ರ ಕಾರ್ಯಕ್ರಮ ಏನ್ ಹೇಳ್ತಾರ ಅದ್ರ ಬಗ್ಗೆ ತಿಳ್ಕೊಳ್ಲಿಬೇಕಾರೆ. ಅಲ್ಲ, ಬೇರೆಯವರಿಗೂ ತೊಂದರೆ ಆಗುತ್ತೆ ಅವ್ರು ಕಾಲ್ ಮಾಡೋದ್ರಿಂದ. ಹೌದು ಈಗ ನೋಡ್ರಿ, ನಾವು ಪ್ರತಿ ವಾರ ಕೇಳ್ತೇವೆ ಅಷ್ಟೇ, ಕಾಲ್ ಮಾಡಲ್ಲ. ಕಾರ್ಯಕ್ರಮ ಗೊತ್ತಿಲ್ಲದಿಂದ ಬಂದು ಈಗ ಏನ್ ಕಾರ್ಯಕ್ರಮ ಅಂತ ಅವ್ರೇ ಕೇಳ್ಬೇಕು ಅದನ್ನ. ಬಹುಶಃ ಬಹುಶಃ ಚಂದ್ರಶೇಖರ್ ನಿಮ್ಮ ಮಾತುಗಳನ್ನ ಮಂಜುನಾಥ್ ಕೇಳಿರ್ತಾರೆ ಅಂತ ಭಾವಿಸ್ಕೊಳ್ಳೋಣ. ಮಂಜುನಾಥ್ ನಡಿಗರ್ ಅಂತಂದ್ರೆ ಕಾಲ್ ಕಟ್ ಮಾಡ್ಬಿಡ್ರಿ, ಎತ್ತಕ ಹೋಗ್ಬರ್ರಿ. ಸಂತೋಷ, ನಿಮ್ಮ ಸಲಹೆಯನ್ನ ಖಂಡಿತ ನಾವು ಪಾಲಿಸ್ತೀವಿ. ಧನ್ಯವಾದ. ಪ್ರತಿ ವಾರನು ಬೇರೆಯವರಿಗೂ ತೊಂದ್ರೆ ಇದು. ಖಂಡಿತ ಖಂಡಿತ, ಅರ್ಥ ಆಯ್ತು ನಮಗೆ. ಡಾಕ್ಟರ್, ಇನ್ನು ಈ ಪ್ರೀಮೆಚೂರ್ಡ್ ಬೇಬೀಸ್ ಬೆಳವಣಿಗೆ ಬಗ್ಗೆ ಆಲೋಚನೆ ಮಾಡುವಾಗ ಒಬ್ಬ ಸಾಮಾನ್ಯ ಬೇಬಿಗೂ ಮತ್ತು ಈ ಬೇಬಿಯ ಬೆಳವಣಿಗೆಗೂ ಎಷ್ಟು ವ್ಯತ್ಯಾಸ ಇರುತ್ತೆ, ಮತ್ತು ಎಷ್ಟು ಅವಧಿಯಲ್ಲಿ ಇವರ ಬೆಳವಣಿಗೆ ಸಾಮಾನ್ಯ ಥರ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ? ಈ ಒಂದು ಅವಧಿ ಪೂರ್ಣ ಅಂದರೆ ಇದು 37 ವಾರಕ್ಕಿಂತ ಮೊದಲಾಗಿರುವಂತಹ ಹೆರಿಗೆ. ಈಗ 37 ವಾರಕ್ಕೂ 1 ತಿಂಗಳು ಮುಂಚಿತವಾಗಿ ಅಥವಾ 4 ವಾರಕ್ಕಿಂತ ಮುಂಚಿತವಾಗಿ, ಅಂದರೆ 33ನೇ ವಾರದಲ್ಲೇ ಹೆರಿಗೆ ಆಗಿದ್ರೆ ತಾಯಿಗೆ ಈ ಮಗುವಿನ ಬೆಳವಣಿಗೆಯನ್ನು ನಾವು 1 ತಿಂಗಳ ಮಟ್ಟಕ್ಕೆ ಕರೆಕ್ಟೆಡ್ ಏಜ್ ಅಂತ ಹೇಳಿ ಪರಿಗಣಿಸ್ತೀವಿ. ಅಂದರೆ ಈ ಮಗು 3 ತಿಂಗಳ ಪಾಪು ಇದ್ರೂ ಕೂಡ ಅದನ್ನು ನಾವು 2 ತಿಂಗಳ ಪಾಪು ಅಂತಲೇ ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಮಗು 5 ತಿಂಗಳಾಗಿದ್ದರೆ ನಾವು ಅದನ್ನು 4 ತಿಂಗಳು ಅಂಥೇಳಿ ಕರೆಕ್ಟೆಡ್ ಏಜ್ ಅಂಥೇಳಿ ಆಮೇಲೆ ತಪಾಸಣೆಯನ್ನು ಮಾಡ್ತೀವಿ. ಅದೇ ರೀತಿ ಬೆಳವಣಿಗೆ, ಬುದ್ಧಿಶಕ್ತಿ ಎಲ್ಲವೂ ಕೂಡ 2 ವರ್ಷದವರೆಗೆ ಈ ಮಗುವನ್ನು ನಾವು ಪ್ರೀ ಮೆಚ್ಯೂರ್ ಕರೆಕ್ಟೆಡ್ ಏಜಿಂದನೇ ನೋಡ್ತೀವಿ. 2 ವರ್ಷಗಳಾದ ಮೇಲೆ ಇದು ಉಳಿದ ಮಕ್ಕಳ ಥರ, ಅಂದರೆ ಎಲ್ಲ ರೀತಿಯ ಬೆಳವಣಿಗೆ, ತಿಳುವಳಿಕೆ, ಸ್ಕೂಲಿಗೆ ಹೋದ ಮೇಲೆಯೂ ಕೂಡ ಉಳಿದ ಮಕ್ಕಳ ಥರನೇ ನಾವು ಅದನ್ನು ಪರಿಗಣಿಸಬೇಕಾಗುತ್ತೆ ಸರ್. ಬಟ್ ಆ ಗ್ಯಾಪ್ ಏನಾದರೂ ಕೊನೆವರೆಗೂ ಉಳಿಯತ್ತಾ? ಹೆಚ್ಚಾಗಿ 2 ವರ್ಷಕ್ಕೆ ಕ್ಯಾಚಪ್ ಗ್ರೋತ್ ಅಂತೀವಿ. ಸೊ ಹೆಚ್ಚಾಗಿ ಈ ಮಕ್ಕಳು 2 ವರ್ಷಕ್ಕೆ ಉಳಿದ ಮಕ್ಕಳ ಥರ ಆಗ್ತಾರೆ. ಆದರೆ ಕೆಲವೊಂದು ಮಕ್ಕಳಿಗೆ ನಾವು 2 ವರ್ಷದ ನಂತರವೂ ಕೂಡ ನಾವು ವಿಶೇಷ ಆರೈಕೆಯನ್ನು ಕೊಡಬೇಕಾಗುತ್ತೆ. ಸೊ ಅದು ಈ ಒಂದು ಇಂಡಿವಿಜುವಲೈಸ್ಡ್ ಅಪ್ರೋಚ್ ಅಂತೀವಿ. ಅಂದರೆ ಪ್ರತಿಯೊಂದು ಶಿಶು ಕೂಡ ಬೇರೆ ರೀತಿಯಾಗಿ ಬೆಳವಣಿಗೆ ಆಗಿರುತ್ತೆ. ಆಮೇಲೆ ನವಜಾತ ಶಿಶುವಿನ ಒಂದು ಈ ಒಂದು ತಿಂಗಳಲ್ಲಿ ಹುಟ್ಟಿದ ಒಂದು ತಿಂಗಳಲ್ಲಿ ಅವರಿಗೆ ಆಗಿರುವಂಥ ತೊಂದರೆಗಳ ಮೇಲೂ ಕೂಡ ಇದು ಪರಿಗಣನೆ ಆಗುತ್ತೆ. ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ, ಯಾರು ಮಾತಾಡೋದು? ಇದು ತಮ್ಮಣ್ಣ ಅಂತ. ಹಾ, ಕೇಳಿ ತಮ್ಮಣ್ಣ, ನಿಮ್ ಪ್ರಶ್ನೆ ಏನು? ಸರ್, ನಮ್ ಪ್ರತಿ ಅವಧಿತ ಪೂರ್ವವಾಗಿ ಮಗು ಹುಟ್ಟಿಸ್ತದ 8, 8, 6, 7 ಅಥವಾ 5 ದಿನ 10 ದಿನ ಅವಧಿ ಹುಟ್ಟ ಅದು ಅದರ ಲೆಕ್ಕಕ್ಕೆ ಬರುತ್ತಾ? ಒಂದು ಪ್ರಶ್ನೆ. ಮತ್ತೆ ತೂಕ 2.5 ಕೆಜಿಕ್ಕಿಂತ ಕಮ್ಮಿ ಇದ್ದ ಮಕ್ಕಳನ್ನು ಅವಕ್ಕೆ ಪೌಷ್ಟಿಕಾಂಶ ಬೇಕು. ಕೆಲವು ಮಕ್ಕಳಿಗೆ ಎದೆ ಹಾಲು ಸಿಗಲ್ಲ. ಮೇಡಮ್ ಅವ್ರಿಗೆ ಎದೆ ಹಾಲು ಸಿಗುತ್ತೆ ನಮ್ಮ ಬ್ಯಾಂಕ್ ಇದೆ ಅಂದ್ರೆ ಅದು ಬಂದು ತಗೊಂಡು ಹೋಗ್ಬೇಕು, ಅಲ್ಲೇ ಅಡ್ಮಿಟ್ ಮಾಡಬೇಕು ಅಂತ ಪ್ರಶ್ನೆ. ಅಂದ್ರೆ ಅಂಡರ್ ವೈಟ್ ಬೇಬೀಸ್ ಕೂಡ ನೀವು ಪ್ರೀಮ್ಯಾಚುರ್ಡ್ ಬೇಬೀಸ್ ಅಂತ ಟ್ರೀಟ್ ಮಾಡ್ತಿರೋ ಹೇಗೆ ಅಂತೇಳಿ ತಮ್ಮಣ್ಣವ್ರ ಪ್ರಶ್ನೆ. ಇದರಲ್ಲಿ 2 ಪ್ರಶ್ನೆಗಳಿದೆ ಸರ್. ಮೊದಲನೇ ಪ್ರಶ್ನೆ ಉತ್ತರ ಅಂತಂದ್ರೆ 2.5 ಕೆಜಿಗಿಂತ ಕಡಿಮೆ ಇರುವ ಮಗು ಅಥವಾ ಈ ಅವಧಿ ಪೂರ್ಣ 4-5 ದಿನ ಮುಂಚೆ ಹುಟ್ಟಿದ್ರೆ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಅಂತ ಕೇಳಿದ್ರಿ. ಈಗ ಲೇಟ್ ಪ್ರೀಟಮ್ ಅಂತ ಹೇಳ್ತೀವಿ, ಅಂದ್ರೆ 34-37 ವಾರಕ್ಕೆ ನಾವು ಲೇಟ್ ಪ್ರೀಟಮ್ ಅಂತೀವಿ. ಈ ಮಕ್ಕಳಲ್ಲೂ ನಾವು ಸ್ವಲ್ಪ ಉಸಿರಾಟದ ಸಮಸ್ಯೆಯನ್ನ ಹೆಚ್ಚಿನ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಮಕ್ಕಳನ್ನು ಕೂಡ ನಾವು ಪ್ರೀಮೆಚ್ಯೂರ್ ಬೇಬಿ ಅಂದರೆ ಸ್ವಲ್ಪ ವಿಶೇಷ ಆರೈಕೆಯಲ್ಲಿ ನಾವು ನೋಡಲೇಬೇಕಾಗುತ್ತೆ. ಈ ಮಕ್ಕಳ ಬಗ್ಗೆ ನಮಗೆ ಹೆಚ್ಚಿನ ನಿಗದಿ ಇದ್ದೇ ಇರುತ್ತೆ. ಇನ್ನು ಎರಡನೇ ಪ್ರಶ್ನೆ ತಮ್ಮದು ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಬಗ್ಗೆ. ಅಂದರೆ ಮಗು ಹುಟ್ಟಿದ ತಕ್ಷಣ ತಾಯಿಗೆ ಹಾಲು ಬರಲಿಕ್ಕಿಲ್ಲ ಅಥವಾ ಅವ್ರದೇ ಆದ ಒಂದು ಮೆಡಿಕಲ್ ಕಂಡೀಷನ್ ಇರುತ್ತೆ, ಅವರಿಗೆ ಬಿ ಪಿ ಹೆಚ್ಚಾಗಿ ಪ್ರೀಮೆಚ್ಯೂರ್ ಡೆಲಿವರಿ ಆಗಿರಬಹುದು, ಅಂತಹ ಒಂದು ಸಮಯದಲ್ಲಿ ತಾಯಿಗೆ ರಿಕವರ್ ಆಗಲಿಕ್ಕೆ ಸ್ವಲ್ಪ ನಾವು ಸಮಯ ಕೊಡಬೇಕಾಗುತ್ತೆ. ಅವ್ರದ್ದೇ ಆದ ಒಂದು ಮೆಡಿಕಲ್ ಕಂಡೀಷನ್ನಿಂದ ಅವರು ಹೊರಗೆ ಬರೋಕ್ಕೆ ನಾವು ಅವ್ರಿಗೆ ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಹ್ಯೂಮನ್ ಮಿಲ್ಕ್ ಬ್ಯಾಂಕಿಂದ ಹಾಲನ್ನು ಕೊಡ್ತೀವಿ. ಆದರೆ ಆ ತಾಯಿ ಆಮೇಲೆ ತಾವು ಸರಿಯಾಗಿ ರಿಕವರ್ ಆದ ಮೇಲೆ ತಮ್ಮ ಹಾಲನ್ನೇ ತಮ್ಮ ಮಗುವಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ನಾವು ಪ್ರತಿದಿನವೂ ನಮ್ಮ ಮಿಲ್ಕ್ ಬ್ಯಾಂಕಿಂದ ಹಾಲು ಕೊಡೋಕೆ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿನೂ ಕೂಡ ಬ್ಲಡ್ ಬ್ಯಾಂಕ್ ಥರ ಡೋನರ್ಸ್ ಇರ್ತಾರೆ, ಹಾಲು ಕೊಡ್ತಾರೆ. ಅವರು ಎಷ್ಟು ಡೋನರ್ಸ್ ಇರ್ತಾರೋ ಅಷ್ಟೇ ಹಾಲು ನಮ್ಮ ಹತ್ರ ಇರುತ್ತೆ. ಆದ್ದರಿಂದ ಒಂದು ತಾಯಿ ರಿಕವರ್ ಆಗೋವರೆಗೂ ತಾತ್ಕಾಲಿಕವಾಗಿ ನಮ್ಮ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ನಿಮಗೆ ಸಹಾಯ ಮಾಡೋ ಸಾಧ್ಯತೆ ಇದೆ. ಇನ್ನು ಡಾಕ್ಟರ್, ನಂದೊಂದು ಕೊನೆಯ ಪ್ರಶ್ನೆ. ಈ ಥರದ ಬೇಬೀಸ್ಗಳಿಗೆ ನೀವು ಐ ಸಿ ಯುಲ್ಲಿ ಇಟ್ಕೊಂಡು ಟ್ರೀಟ್ ಮಾಡ್ತೀರಿ, ಆಮೇಲೆ ಮಕ್ಕಳು ಮನೆಗೆ ಹೋಗ್ತಾರೆ, ಅಲ್ಲಿ ಯಾವ ಥರ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇರುತ್ತೆ, ಅಲ್ಲಿ ಮ್ಯಾನೇಜ್ಮೆಂಟ್ ಹೇಗೆ? ಈಗ ಮನೆಗೆ ಹೋದ್ಮೇಲೂ ಕೂಡ ಈ ಮಕ್ಕಳನ್ನು ನಾವು ಸ್ವಾಡ್ಲಿಂಗ್ ಅಂತ ಹೇಳ್ತೀವಿ, ಅಂದರೆ ಈ ಮಕ್ಕಳನ್ನು ನಾವು ಬೆಚ್ಚಗೆ ಇಡಬೇಕು. ನಾವು ಹಾಸ್ಪಿಟಲಲ್ಲಿ ತಾಯಂದಿರಿಗೆ ಎಲ್ಲ ರೀತಿ ಇದಕ್ಕೆ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತೀವಿ, ಅದನ್ನೇ ಅವರು ಮನೆಯಲ್ಲೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಫೀಡಿಂಗ್, ಈ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಎದೆ ಹಾಲನ್ನು ಕುಡಿಸಲೇಬೇಕು. ಆಮೇಲೆ ಅವರನ್ನು ಪ್ರತಿ ಸಲ ಮಗುವನ್ನು ಮುಟ್ಟಬೇಕಾದರೂ ಅವರು ಕೈ ತೊಳೆದು ಸ್ವಚ್ಛವಾಗಿಯೇ ಮುಟ್ಟಬೇಕಾಗುತ್ತೆ. ಕಾಂಗ್ರೂ ಮದರ್ ಕೇರ್ ಅಂತ ಹೇಳ್ತೀವಿ ಸರ್. ಈಗ ಕಾಂಗ್ರೂ ಪ್ರಾಣಿಯನ್ನು ನೋಡಿದರೆ ಅದು ಯಾವತ್ತೂ ತನ್ನ ಶಿಶುವನ್ನು ತಬ್ಕೊಂಡು ಎದೆಗೆ ಹಚ್ಕೊಂಡೇ ಅಡ್ಡಾಡುತ್ತೆ. ಅದೇ ರೀತಿಯಾಗಿ ತಾಯಂದರಿಗೂ ಕೂಡ ನಾವು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್, ತಾಯಿ ಮತ್ತು ಮಗುವಿನ ನಡುವೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ ಕಾಂಗ್ರೂ ಮದರ್ ಕೇರ್ ಅಂತ ಕಲಿಸ್ಕೊಟ್ಟಿರ್ತೀವಿ. ಅದನ್ನು ಅವರು ಮನೆಗೆ ಹೋದ್ಮೇಲೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ನಾವು ಕೊಟ್ಟಿರುವಂತಹ ಡೇಟ್ಗೆ ಮತ್ತೆ ಬಂದು ನಮ್ಮಲ್ಲಿ ಒಂದು ಪರೀಕ್ಷೆಯನ್ನು ಮಾಡ್ಕೋಬೇಕಾಗುತ್ತೆ. ಪ್ರೀಮೆಚ್ಯೂರ್ ಮಕ್ಕಳಲ್ಲಿ ಕಣ್ಣಿನ ಬೆಳವಣಿಗೆ 2 ತಿಂಗಳವರೆಗೂ ನಡೀತಾ ಇರುತ್ತೆ. ಆದ್ದರಿಂದ ಕಣ್ಣಿನ ಪರೀಕ್ಷೆ ಅವರಿಗೆ ತುಂಬ ಮುಖ್ಯ. ಅದೇ ರೀತಿ ಬೇರೆ ಪರೀಕ್ಷೆಗಳು ಇರ್ತದೆ, ಅದನ್ನು ಕೂಡ ಅವರು ಬಂದು ಮಾಡಿಸ್ಕೋಬೇಕಾಗ್ತದೆ. ಫಾಲೋ ಅಪ್ ಚೆಕಪ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೋತಾ ಇರಬೇಕಾಗ್ತದೆ, ತಪ್ಪದೆ ಅಲ್ವಾ? ಎಸ್ ಸರ್. ಇನ್ನು ಒಂದು ಅನೌನ್ಸ್ಮೆಂಟ್ ಇದೆ ಸರ್. ಈ ನವಜಾತ ಮಕ್ಕಳ ಬೆನ್ನು ಹುರಿಯಲ್ಲಿ ಜನ್ಮಜಾತ ಕಂಡುಬರುವ ಗಂಟು ಅಂದರೆ ಸ್ಪೈನಾ ಬೈಫಿಡಾ, ಈ ತೊಂದರೆ ಇರುವಂತಹ ಮಕ್ಕಳ ಚಿಕಿತ್ಸೆಗಾಗಿ SDM ಆಸ್ಪತ್ರೆಯಲ್ಲಿ ದಿನಾಂಕ November 19, 2022 ಅಂದರೆ ಈಗ ಬರೋ ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ SDM ಆಸ್ಪತ್ರೆ ಮಕ್ಕಳ ಶಸ್ತ್ರ ವಿಭಾಗ ಈ ಒಂದು ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಬಂದು ಈ ಪೋಷಕರು ಮಕ್ಕಳೊಂದಿಗೆ ಬಂದು ಅವತ್ತು ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಒಂದು ವಿನಂತಿ ಇದೆ ಆಸ್ಪತ್ರೆಯಿಂದ. ತುಂಬ ಸಂತೋಷ. ಕೆಳಗರೆ, ಇವತ್ತಿನ ವಿಷಯ ಅವಧಿಪೂರ್ವ ಮಗುವಿನ ಆರೈಕೆ ವಿಷಯವಾಗಿ ನಿಮ್ಮ ಜೊತೆ ಚರ್ಚಿಸಿದ್ರು ಇದುವರೆಗೆ ಡಾಕ್ಟರ್ ಅನಿತಾ ನ್ಯಾಮಗೌಡರವರು. ಇವರು ಪ್ರತಿ ಗುರುವಾರ ನಿಮ್ಮ ಸೇವೆಗೆ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-2477-7777. ಇನ್ನು ಗಮನಿಸಿ, ಈ ವಾರದ ಪ್ರಶ್ನೆ, SDM ಆಸ್ಪತ್ರೆಯಲ್ಲಿನ ಎದೆ ಹಾಲಿನ ಭಂಡಾರದ ಹೆಸರೇನು? ಪ್ರಶ್ನೆ ಇನ್ನೊಂದು ಸಾರಿ, SDM ಆಸ್ಪತ್ರೆಯಲ್ಲಿನ ಎದೆ ಹಾಲಿನ ಭಂಡಾರದ ಹೆಸರೇನು? ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು ನವೆಂಬರ್ 1 ಕೇಳಿದ ಪ್ರಶ್ನೆ, ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಲಭ್ಯವಿರುವ ಚಿಕಿತ್ಸೆಗಳೇನು? ಇದಕ್ಕೆ ಸರಿಯಾದ ಉತ್ತರ, ಪರಿವೀಕ್ಷಣೆ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಹಾರ್ಮೋನ್ ಟ್ರೀಟ್ಮೆಂಟ್, ಕೆಮೊಥೆರಪಿ, ಇವುಗಳು ಪ್ರೋಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್ಗೆ ಪ್ರಮುಖ ಚಿಕಿತ್ಸೆಗಳು. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ಶ್ರೀಮತಿ ಶಾರದಾ ಗಂಗಾಧರ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ.